ಗುರುವಿಗೊಂದು ಶರಣಾರ್ತಿ, ಗುರು ಭಕ್ತರಿಗೊಂದು ಶರಣಾರ್ತಿ. ಯೋಗಗಳಿಂದಲೇ ಯೋಗ್ಯರಾಗಿ ಹರೋ, ಯೋಗ ಪರರಿಗೊಂದು ಶರಣಾರ್ಥಿ. ಯೋಗಗಳಿಂದಲೇ ಯೋಗ್ಯರಾಗಿ ಹರೋ, ಯೋಗ ಪರರಿಗೊಂದು ಶರಣಾರ್ಥಿ. ರಾಘವಲ್ಲುವ ಕೋಗಿ ರಂಜಿಸುತ್ತಿರುತ್ತೀಯ, ರಾಘವಲ್ಲುವ ಕೋಗಿ ರಂಜಿಸುತ್ತಿರುತ್ತೀಯ, ರಂಭಾಕರಿಗೊಂದು ಶರಣಾರ್ಥಿ, ರಂಭಾಕರಿಗೊಂದು ಶರಣಾರ್ಥಿ, ಗುರುವಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ. ಭೂಷಣ ಭೂಷಣ ದೋರ ಮಾಡಿದ ದೃಢ ಭಕ್ತರಿಗೊಂದು ಶರಣಾರ್ಥಿ. ಭೂಷಣ ಭೂಷಣ ದೋರ ಮಾಡಿದ ದೃಢ ಭಕ್ತರಿಗೊಂದು ಶರಣಾರ್ಥಿ. ಆಸೆ ಅಳೆದು ನೀರಾಸೆಯಳಿರುತ್ತೀಯ, ಆಸೆ ಅಳೆದು ನೀರಾಸೆಯಳಿರುತ್ತೀಯ, ಆನಂದರಿಗೊಂದು ಶರಣಾರ್ಥಿ, ಆನಂದರಿಗೊಂದು ಶರಣಾರ್ಥಿ, ಗುರುವಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ. ಜನನ ಮರಣವೆಂಬ ಜಡರಾವ ಕಳಿದಿಯ, ಜಗಪತಿಗಳಿಗೊಂದು ಶರಣಾರ್ಥಿ. ಜನನ ಮರಣವೆಂಬ ಜಡರಾವ ಕಳಿದಿಯ, ಜಗಪತಿಗಳಿಗೊಂದು ಶರಣಾರ್ಥಿ. ಇದುವರೆಗೆ ರಾಜಶೇಖರ್ ಜತ್ತೂರ್ ಮತ್ತು ಸಂಗಡಿಗರಿಂದ ತತ್ವಪದವನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಕೃಷಿ ರಂಗ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ. ನಮಸ್ಕಾರ. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ಸಮಯ 7:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಕ್ಯಾತನಹಳ್ಳಿಯ ಕೃಷ್ಣಸ್ವಾಮಿ ಅವರ ಪುತ್ರ ಕೆಕೆ ಭಾರದ್ವಾಜ್ ಅವರು ಭತ್ತದಲ್ಲಿ ನುವಾಲ್ಗಿಯನ್ನು ಬಳಕೆ ಮಾಡಿಕೊಂಡು ಪರಿಣಾಮವನ್ನು ಕಂಡಿದ್ದಾರೆ. ಅವರ ಅನುಭವ ಹೀಗಿದೆ, ಗಮನಿಸಿಕೊಳ್ಳಿ. ನಾವು ಭತ್ತಕ್ಕೆ ಹೆಸರ ಮೆಥಡಲ್ಲಿ ಶ್ರೀ ಪದ್ಧತಿ ಮೆಥಡಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ವಿ. ಭತ್ತ ಉದ್ದ ಬೆಳೀತಿರ್ಲಿಲ್ಲ. ಈ ನೋವಾಲ್ಗೆನ 8 ದಿವಸ ಆದ್ಮೇಲೆ ಎಕ್ಸ್ಪ್ಲೇ ಮಾಡಿದಾಗ 14 ದಿವಸದಷ್ಟೊತ್ತಿಗೆ 4-5 ಇಂಚ್ ಬೆಳೆಯಕ್ಕೆ ಶುರು ಆಗುತ್ತೆ. ಉದ್ದ ಬೆಳೆದಷ್ಟು ಏನಾಗುತ್ತೆ, ನೀರ್ ನಿಂತರೆ ಕರಗಲ್ಲ ಸಸಿಗಳು. ಅದಕ್ಕೋಸ್ಕರ ಮೇನ್ ನೋವಾಲ್ಗೆನ ಎಕ್ಸ್ಪ್ಲೇ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ನೆಟ್ಟಿ ಮಾಡಿ 1 ತಿಂಗಳಲ್ಲಿ ಗದ್ದೆ ಎಲ್ಲ ಕಪ್ತಿರ್ಕೊಳ್ತು. ನಾವು ಫುಲ್ ಸಾವಯವ ಪದ್ಧತಿನೇ ಮಾಡೋದು, ಯಾವ್ದೋ ಗೊಬ್ಬರಗಳನ್ನ ಹಾಕಲ್ಲ. 180 ದಿವಸದ ಭತ್ತ ಅದು. ಕರೆಕ್ಟ್ ಆಗಿ 80-90 ದಿವಸ ಆದಾಗ ನಾವು ಒಡೆದುಂಡು ಶುರು ಆಗುತ್ತೆ. ಆಗ ಟೈಮಲ್ಲಿ ಒಂದು ಸ್ಪ್ರೇ ಕೊಡ್ತೀವಿ. 1 ಎಕರೆ ಜಡೆ ರಾಜಮುಡಿ 15-16 ಕ್ವಿಂಟಲ್ ತೆಗಿಯಕ್ ಆಗಲ್ಲ ಅಂತ ಎಲ್ಲಾ ಕಡೆ ಹೇಳ್ತಾರೆ, ನಮ್ ಫುಲ್ ಸೀಮೆಲ್ಲೂ ಹೇಳ್ತಾರೆ. ಆದ್ರೆ ನಮ್ದ್ರಲ್ಲಿ 20-22 ಕ್ವಿಂಟಲ್ ತನಕ ಬಂದಿದೆ. ಅದೇ ಮೇನ್ ಅಂದ್ರೆ ಒಡೆದ ಟೈಮಲ್ಲಿ ಅದು ಪರಾಗಕ್ರಿಯೆ ಎಲ್ಲ ಕ್ಲೀನ್ ಆಗಲಿಕ್ಕೆ ನೋವಾಗ ಸ್ಪ್ರೇ ಮಾಡಿದಾಗ ಅದು ಚೆನ್ನಾಗಿ ಈಲ್ಡ್ ಬಂದಿದೆ ಅಂತ ನಮ್ಮ ಒಂದು ಅನಿಸಿಕೆ. 8 ಎಕರೆ ಭತ್ತಕ್ಕೆ ಸಿಂಪರಣೆ ಮಾಡಿದ್ರಿ? 5 ಎಕರೆ ಭತ್ತಕ್ಕೆ ಮಾಡಿದ್ವಿ ಸರ್. 5 ಎಕರೆ ಬಂದಲಿಕ್ಕೆ ನನಗೆ 122 ಕ್ವಿಂಟಲ್ ಭತ್ತ ಆಗಿತ್ತು ಸರ್. ಒಂದು ಬೆಳೆಯಲ್ಲಿ 2 ಸಾರಿ ಮಾತ್ರ? ಎರಡೇ ಸಲ ನಾನ್ ಮಾಡಿರೋದು. ಕೆಲವರು ಮಾಡ್ಲಿಕ್ಕೆ ಬೇಕು ಅಂತಾರೆ, ಆದ್ರೆ ರಾಜಮುಡಿ ತುಂಬಾ ಉದ್ದ ಬರುತ್ತೆ ಅವ್ರು. ನಾವು ಮಾಡಿದಷ್ಟು ತುಂಬಾ ಬೆಳೆದ್ರೆ ಬಿದ್ದು ಬಿಡತ್ತೆ ಮಳೆಗಾಳಿಗೆ ಅನ್ನೋದಕ್ಕೋಸ್ಕರ ನಾವು ಅದನ್ನ ಎರಡೇ ಸಲ ಸ್ಪ್ರೇ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಿ. ನೋವಾಲ್ಗೆಯನ್ನ ಇತರೆ ಬೆಳೆಗಳಿಗೂ, ತರಕಾರಿಗಳಿಗೆ ಅಥವಾ ಹೂವಿನ ಗಿಡಗಳಿಗೆ ಸಿಂಪರಣೆ ಮಾಡಿರುವ ಸಂದರ್ಭಗಳು? ಅಡಿಕೆ ಗಿಡಗಳ ಮೇಲೆ ಮಾಡಿದೀವಿ. ನಾವು ವರ್ಷಕ್ಕೊಂದು 10,000 ಅಡಿಕೆ ಸಸಿ ಮಾಡ್ಕೊಳ್ತೀವಿ. ಆ ಅಡಿಕೆ ಸಸಿಗಳಲ್ಲಿ ಮೊಳಕೆ ಬಂದು ಮೇಲೆ ಕಾಣಕ್ ಶುರು ಆಗುತ್ತೆ. 2 ಎಲೆ ಬಂದಾಗ ಅದನ್ನ ಸ್ಪ್ರೇ ಮಾಡಿಬಿಟ್ಟು 1 ವಾರ ಬಿಟ್ಟು ಆಮೇಲೆ ಅದನ್ನ ಪ್ಯಾಕೆಟ್ ಗಳಿಗೆ ಹಾಕ್ತಿವಿ. ಆ ಗಿಡ ಚೆನ್ನಾಗಿ ಬೇಗ ಡೆವಲಪ್ ಆಗೋ ಇದು ಕಾಣುತ್ತೆ. ನಮ್ದು 1 ವರ್ಷದ ಗಿಡ 1.5-2 ಅಡಿ ತನಕ ಬರುತ್ತೆ. ಆದ್ರೆ ಮಾಮೂಲಿ ನಾವು ಏನೇ ದೊರೆನ್ ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡಿದ್ರೆ 1.5-2 ಅಡಿ ಮೇಲೆ ಬರೋಕ್ ಸಾಧ್ಯ ಇಲ್ಲ. ಮತ್ತೆ ದಿಂಡಿ ದಪ್ಪ ಬೀಳುತ್ತೆ, ಅದು ಒಂದು ಅನುಭವ. ಮತ್ತೆ ಅಡಿಕೆ ಮರಗಳಲ್ಲಿ ಕಿರಿಗೆಣ್ಣು ಬೀಳ್ಬೇಕು, ಗೆಣ್ಣು ಜಾಸ್ತಿ ಬೀಳ್ತಾ ಹೋದ್ರೆ ಹೈಟ್ ಆಗ್ತಾ ಹೋಗುತ್ತೆ. ನೋವಾಗಿನ ಸ್ಪ್ರೇ ಮಾಡಿದಾಗ ಗಿಡಗಳಲ್ಲಿ ಗೆಣ್ಣು ಸ್ವಲ್ಪ ಬೇಗ ಬೀಳುತ್ತೆ, ಅಡಕೆ ಪಟ್ಟೆಗಳು ಬೇಗ ಬೀಳಕ್ ಶುರು ಆಗುತ್ತೆ. ಬಿದ್ದಂಗೆ ಗೆಣ್ಣುಗಳು ಸಣ್ಣ ಬೀಳತಾ ಹೋಗುತ್ತೆ. ಆ ಗಿಡಗಣ್ಣು ಬಿದ್ದಾಗ ಈಲ್ಡ್ ಜಾಸ್ತಿ ಬರುತ್ತೆ. ನುವಾಲ್ಗಿಯಿಂದ ಅನುಕೂಲ ಆಗಿದೆ ಅಂತ ಖಚಿತವಾಗಿ ಹೇಳಬಲ್ರಿ ನೀವು ಅಲ್ವಾ? ಖಂಡಿತವಾಗ್ಲಿ ಸರ್, 90% ಅಲ್ಲ 100%-100% ಆಗಿದೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನು ಹೇಳಬಹುದಾ ಭಾರದ್ವಾಜ್ ಅವರೇ? 810-58-68-688. ಇನ್ನೊಂದು ಸಾರಿ 810-58-68-688. ಧನ್ಯವಾದ ಭಾರದ್ವಾಜ್ ಅವರೇ. ಭತ್ತದಲ್ಲೂ ನುವಾಲ್ಗೆಯನ್ನು ಉಪಯೋಗಿಸಿಕೊಂಡಿದ್ರಿ, ಅಡಿಕೆ ನರ್ಸರಿಗೆ ಸಣ್ಣ ಸಸಿಗಳಿಗೂ ಉಪಯೋಗಿಸಿಕೊಂಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗಿಯ ಚಮತ್ಕಾರ. ಬೆಳೆಗಳಿಗೆ ಇದು ಆರೋಗ್ಯಕರ. ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗಿಯ ಚಮತ್ಕಾರ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆಕಾಶವಾಣಿ ಕಲಬುರಗಿ, ಸಮಯ 7:30. ಗಮನಿಸಿ ಕೇಳುವರೆ, 7:45 ಸಮಾಚಾರ ದರ್ಶನ. ಈ ರಾತ್ರಿ 9:05 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ಯಾಕ್ಸೋಫೋನ್ ಕಲಾವಿದ ಸುನಿಲ್ ಅಯ್ಯರ್ಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನೋದ್ ದಿಗ್ಗರ್ಜ್ಕರ್ ಅವರ ಗಾಯನ, ಆನಂತರ ರೋಹಿತ್ ಮಜುಮ್ದಾರ್ ಅವರಿಂದ ತಬಲಾ ಸೋಲೋ ಕೇಳಲಿದ್ದೀರಿ. ನಾಳೆ ಬೆಳಿಗ್ಗೆ 6:05 ಚಿಂತನ, ವೈಸಿ ಜಗದೀಶ್ ಅವರಿಂದ.